ನವಿತ್ತೇನ ತರ್ಪಣೀಯೋ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷತೇತ್ವಾ ಜೀವಿಷ್ಯಾಮೋ ಯಾವದೀಶ್ಯಸಿ ತ್ವಂ ವರಸ್ತು ಮೇ ವರಣೀಯಸ್ಸ ಏವ. ಯಾವತ್ ತ್ವಂ ಇಷ್ಯಸಿ, ಯಾವತ್ ಎಂದಿನವರೆಗೆ, ಯಾವಾಗಿನವರೆಗೆ, ಯಾವತ್ ಎಷ್ಟು ಕಾಲ ತ್ವಂ ಇಷ್ಯಸಿ, ಇಶಿಷ್ಯಸಿ ಇರುತ್ತೀಯೋ, ಅಂದಿನವರೆಗೂ ನಮಗೆ ಆಯುಷ್ಯ ಇದ್ರೆ ಪ್ರಾಪ್ತವಾದ ಹಾಗೆ ನೀನೇ ನಮ್ಮ ಜೊತೆ ಇರುವಾಗ ನೀ ಎಲ್ಲಿವರೆಗೆ ಇರ್ತೀಯ ಅಲ್ಲಿವರೆಗೂ ನಾವು ಇರ್ತೀವಿ. ನಿನ್ನಂಥವರ ದರ್ಶನವನ್ನು ಪಡೆದು ಕಥಂ, ಹೇಗೆ ತಾನೇ ಅಲ್ಪ ಧನವಾನ್ ಅಲ್ಪಾಯುಹು ಆಗಲಿಕ್ಕೆ ಸಾಧ್ಯ? ಅಲ್ಪ ಧನ ಅಲ್ಪ ಆಯುಹು ಕಥಂ ಭವೇತ್? ತ್ವಯಾ ಸಮೇತ್ಯ, ನಿನ್ನ ಸಾಮೀಪ್ಯವನ್ನು ಹೊಂದಿಯೂ ಕೂಡ, ಯಾವನಾದರೂ ನಿನ್ನ ಸಾಮೀಪ್ಯವನ್ನು ಹೊಂದಿಯೂ ಕೂಡ ಅಲ್ಪಾಯುಷ್ಯ ಆಗಲಿಕ್ಕೆ ಸಾಧ್ಯ? ವೆರಿ ಸಿಂಪಲ್ ಲಾಜಿಕ್. ನಿನ್ನ ದರ್ಶನ ಸೌಭಾಗ್ಯ ಸಿಕ್ತೋ, ನಿನ್ನ ಸಾಮೀಪ್ಯ ಸಿಕ್ತೋ, ಆಯುಷ್ಯ ಧನ ಐಶ್ವರ್ಯ ಎಲ್ಲ ತಾನೇ ಲಭ್ಯವಾಗಿಬಿಡ್ತದೆ. ಅದು ದೀರ್ಘಕಾಲದವರೆಗೆ, ಯಾಕೆ ನೀ ದೀರ್ಘಕಾಲ ಇರ್ತೀಯ. ಅದು 21ನೇ ಶತಮಾನದ ರಾಜಕೀಯ ಪಕ್ಷ ಅಲ್ಲ. ಅದು ಏನಾಗ್ತದೆ ಅಂತಂದರೆ, ಈ ಕಾಲ ಮುಗಿತಾನೆ ಅವೆಲ್ಲ ಪ್ರೋಗ್ರಾಮ್ಗಳು ಔಟ್ ಆಫ್ ಡೇಟ್ ಆಗುತ್ತೆ. ಹಾಗಲ್ಲ, ನೀನು ಯಾವಾಗಲೂ ಇರ್ತೀಯ, ದೀರ್ಘಕಾಲದವರೆಗೆ ಇರ್ತೀಯ. ಮತ್ತು ನಾವು ಹೊಂದಿದ ಧನ, ನಾವು ಹೊಂದಿದ ಆಯುಷ್ಯ, ಅದು ಕೂಡ ಅಷ್ಟೇ ದೀರ್ಘವಾಗಿರ್ತದೆ. ಹೌದಪ್ಪ, ಇನ್ನು ಬಿಟ್ಟು ನೀ ಬಿದ್ದು ಹೋಗ್ತೀವಿ, ನಿನ್ನ ಕುರ್ಚಿ ಬಿದ್ದು ಹೋಗ್ತದೆ, ಬೇರೆಯವ್ರು ಬಂದು ಕೂಡ್ತಾರೆ, ಆವಾಗ ಆ ಪಾಲಿಸಿ ಅವ್ರು ಮಾಡಿದ್ದು ಅದು ಬೇಡ, ಅದು ನಮ್ಮ ಪಾಲಿಸಿ ಬೇರೆ ಬೇರೆ, 6 ತಿಂಗಳ ಹಿಂಗಿರ್ರಿ, ಇನ್ನು 6 ತಿಂಗಳ ಕೆಳಗೆ ಹೋಗ್ರಿ, 6 ತಿಂಗಳ ಹಿಂಗಿರ್ರಿ. ಹಾಗೆ ನಿಮ್ಮ ಪಾಲಿಸಿ ಚೇಂಜ್ ಆಗುವುದಿಲ್ಲ, ಯಾಕಂದ್ರೆ ನೀನೇ ಇದ್ದೀಯ ಪರ್ಮನೆಂಟಾಗಿ. ಆದ್ದರಿಂದ ಮನುಷ್ಯ ನ ವಿತ್ತೇನ ತರ್ಪಣೀಯ, ಮನುಷ್ಯನನ್ನು ಹಣದಿಂದ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಹಣವನ್ನು ಕೊಟ್ಟು ಧನವನ್ನು ಕೊಟ್ಟು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇಂಥ ಈ ಸಂಪತ್ತು ಕೂಡ ಇದು ಅನಿತ್ಯ, ಕ್ಷಣಿಕವಾಗಿರ್ತದೆ. ಇಂಥ ಕ್ಷಣಿಕವಾದಂಥದ್ದನ್ನು ತಗೊಂಡು ಯಾರು ತಾನೇ ಸುಖವಾಗಿರಲಿಕ್ಕೆ ಸಾಧ್ಯ? ಆದ್ದರಿಂದ ಇದನ್ನೆಲ್ಲ ನನಗೆ ಪ್ರಲೋಭನೆ ಮಾಡಬೇಡ. ಇದನ್ನು ನಾನು ಕೇಳುವಂಥ ವ್ಯಕ್ತಿನೂ ಅಲ್ಲ, ಬಯಸುವಂಥ ವ್ಯಕ್ತಿಯೂ ಅಲ್ಲ, ನನಗೂ ಬೇಕಾಗಿಯೂ ಇಲ್ಲ. ನಾನು ಯಾವುದನ್ನು ಕೇಳ್ತಾ ಇದ್ದೀನಿ, ತಮೇವ ವರಣೀಯ ಮೇ, ಅದನ್ನೇ ನನಗೆ ನೀನು ಕೊಡು. ಆ ವರಹಾತು ಸಯೇವ ವರಣೀಯ, ಯಾವ ವರವನ್ನು ಕೇಳಿದ್ದೇನೋ ಅದೇ ವರವನ್ನು ಕೊಡು, ಅನ್ಯತ ಬೇರೆ ವರ ಬೇಡ. ಇದೊಂದು ಶ್ಲೋಕ 28. ಅಜೀರ್ಯತಾಮೃತಾನಾಮುಪೇತ್ಯ ಅಜೀರ್ಯತಾಮೃತಾನಾಮುಪೇತ್ಯ ಜೀರ್ಯನ್ಮರ್ತ್ಯಃ ಪದಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದ ಅತಿ ದೀರ್ಘೇ ಜೀವಿತೆ ಕೂರಮೇತ. ಅಜೀರ್ಯಥ ಅಮೃತಾನ ಅಜೀರ್ಯತ ಜೀರ್ಣವಾಗದ ವಿಕಾರಗೊಳ್ಳದ ಜೀರ್ಣವಾಗೋದು ವಿಕಾರಗೊಳ್ಳೋದು ಅಂದರೆ ಏನು? ಕ್ಷಯ ಆಗೋದು. ಕ್ಷಯ ಆಗುವುದರ ಕೊನೆ ಹಂತ ಯಾವುದು? ಮರಣವನ್ನು ಹೊಂದೋದು. ಹಾಗಾದರೆ ಜೀರ್ಯತಾಮ್ ಅಂದರೆ ಮರಣ, ಅಜೀರ್ಯತಾಮ್ ಅಂತಂದರೆ ಮರಣರಹಿತವಾದ ಸ್ಥಿತಿ. ಅಜೀರ್ಯತಾಮ್ ಉಪೇತ್ಯ ಹೊಂದಿದವನು, ಅಮೃತತ್ವವನ್ನು ಹೊಂದಿದವನು, ಉಪೇತ್ಯ ಹೊಂದಿದವನು ಇಂತಹ ಮುಪ್ಪಿಲ್ಲದ ಸ್ಥಿತಿಯನ್ನು ಅಮೃತ ಸ್ಥಿತಿಯನ್ನು ಹೊಂದಿಯೂ ಕೂಡ ಜೀರ್ಣಗೊಳ್ಳುವ ಮರ್ತ್ಯ ಅತ್ಯಂತ ಕೆಳಮಟ್ಟದ ಆ ಸ್ಥಿತಿಗೆ ಇದ್ದವನು, ಆ ಸ್ಥಿತಿಯಲ್ಲಿ ಇದ್ದವನು ನಿನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅವ ಎಲ್ಲಿದ್ದ? ಕ್ವದಸ್ಥ. ಕು ಅಂದರೆ ಭೂಮಿ, ಕು ಅಂದರೆ ಭೂಮಿ, ಅಧ ಅಂದರೆ ಕೆಳಗೆ, ಸ್ಥಃ ಅಂದರೆ ಇರುವವನು, ಕ್ವದಸ್ಥ ಅಂದರೆ ಕೆಳಗಿರುವ ಭೂಮಿಯಲ್ಲಿ ಇರುವವನು. ಪ್ರಜಾನನ್ ಅಂತಹ ಪ್ರಜಾ, ಮರ್ತ್ಯ ಜೀರ್ಯನ್ ಜೀರ್ಣವಾಗುವ ಶರೀರವನ್ನು ಹೊಂದಿ ಕೆಳಗಿರುವ ಭೂಮಿಯಲ್ಲಿ ವಾಸ ಮಾಡುವಂತಹ ಒಬ್ಬ ಪ್ರಜಾ, ಅಮೃತತ್ವವನ್ನು ಸ್ವರೂಪವಾದಂತಹ ನಿನ್ನನ್ನು ಹೊಂದಿದ ನಂತರ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೇ ಜೀವಿತೆ ಕೋರಮೇತ. ವರ್ಣರತಿ ಪ್ರಮೋದ, ಕ್ಷಣಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸುವಂತಹ ರತಿ, ಭೋಗ ಕ್ಷಣಕ್ಷಣಕ್ಕೂ ಬದಲಿಸ್ತಾ ಇರ್ತದೆ, ತನ್ನ ಬಣ್ಣವನ್ನು ಬದಲಿಸ್ತಾ ಇರ್ತದೆ. ವರ್ಣ ರತಿ ಪ್ರಮೋದ, ಮೋದ ಪ್ರಮೋದ ಎರಡು ಬೇರೆ ಶಬ್ದಗಳು. ಮೋದ ಸುಖವನ್ನು ಕೊಡುವಂಥದ್ದು, ಪ್ರಮೋದ ಹೆಚ್ಚಿನ ಸುಖವನ್ನು ಕೊಡುವಂಥದ್ದು. ಮೋದ ಪ್ರಮೋದಗಳನ್ನು, ಅವು ಎಂಥ ಮೋದ ಪ್ರಮೋದಗಳು? ವರ್ಣ ರತಿ, ಕ್ಷಣಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸುತ್ತಂತಹ ಅಂಥ ಭೋಗಗಳನ್ನು ಪಡೆದುಕೊಂಡು ಅತಿ ದೀರ್ಘ ಜೀವಿತೆ ಕೋರಮೇತ. ದೀರ್ಘವಾದಂತಹ ನೀನು ಅಂದುಕೊಂಡಂತೆ ಅತಿ ದೀರ್ಘವಾದಂಥ ಕಾಲವನ್ನು, ಜೀವಿತ ಸಮಯವನ್ನು ಹೇಗೆ ತಾನೇ ಅವನು ಕಳೀಲಿಕ್ಕೆ ಸಾಧ್ಯ? ಕ್ಷಣ ಕ್ಷಣಕ್ಕೂ ಬದಲಾಗ್ತವೆ. ಮನಸ್ಸನ್ನು ಸರಿಪಡಿಸದೆ ಹೋದರೆ ಎಲ್ಲವೂ ಕೂಡ ಸಮಸ್ಯೆ. ಸಪೋಸ್ ಬದಲಾವಣೆನೇ ಇಲ್ಲ ಅಂತ ತಿಳ್ಕೊಳ್ಳಿ, ಸೃಷ್ಟಿಯೊಳಗೆ ಒಟ್ಟು ಬದಲಾವಣೆ ಇಲ್ಲ ಅಂತೇಳಿ ಕಲ್ಪನೆ ಮಾಡಿಕೊಳ್ಳಿ. ಎಲೆ ಹಣ್ಣೆಲೆ ಆಗೋದಿಲ್ಲ, ಮೊಗ್ಗು ಅದು ಹೂವು ಆಗೋದಿಲ್ಲ, ಹೂವು ಅದು ಹೂವು ಹೂವು ಕಾಯಿ ಆಗೋದಿಲ್ಲ, ಒಟ್ಟು ಯಾವುದು ಬದಲಾಗೋದಿಲ್ಲ. ಹಿಂಗೆ ಪರ್ಮನೆಂಟಾಗಿ ಹಿಂಗೆ ಇದೆ ಅಂತ ತಿಳ್ಕೊಳ್ಳಿ. ನಮಗೆ ಅತಿ ದೀರ್ಘಕಾಲ ಜೀವನ ಇದೆ ಅಂತ ತಿಳ್ಕೊಳ್ಳಿ. ಬೇಸರ ಆಗ್ತದೆ ಇಲ್ಲ, ಹಾಗೆ ಉಲ್ಟ ಮಾಡ್ರಿ. ಈಗ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬದಲಾಗ್ತದೆ ಅಂತ ತಿಳ್ಕೊಳ್ಳಿ. ನಮಗೆ ದೀರ್ಘಕಾಲ ಆಯುಷ್ಯ ಇದೆ ಅಂತ ಮನಸ್ಸಾಗ್ತದೆ ಇರಲಿಕ್ಕೆ, ಪ್ರತಿ ಕ್ಷಣವೂ ಬದಲಾಗ್ತದೆ. ಅದಕ್ಕೆ ನಾವು ಕೇಳ್ತಾನೆ, ಈ ಪ್ರಕಾರವಾದಂತಹ ಪರಿಸರದ ಮಧ್ಯದಲ್ಲಿ ನೀನೇನು ನನಗೆ ದೀರ್ಘಕಾಲದ ಆಯುಷ್ಯವನ್ನು ಕೊಡ್ತಾ ಇದ್ದೀಯಾ? ಯಾಗಿರೋದಪ್ಪ ಅಲ್ಲಿ ಕೋರಮೇತ ಯಾವಂತಾನೆ ಅದನ್ನು ಆನಂದಿಸಲಿಕ್ಕೆ ಸಾಧ್ಯ? ಕೋರಮೇತ ಯಾರು ತಾನೇ ಅದನ್ನು ಆನಂದಿಸಲಿಕ್ಕೆ ಸಾಧ್ಯ? ಆಯುಷ್ಯ ಕೊಟ್ಟೇನಲ್ವ, ಆನಂದಿಸ್ಲಿ. ಹೆಂಗೆ ಆನಂದಿಸ್ಬೇಕು? ಇದನ್ನು ಆನಂದಿಸಬೇಕು ಅನ್ನೋದ್ರಾಗ ಇನ್ನೊಂದು ಯಾವುದು ಬಂದಿರ್ತದೆ, ಅದು ಮಾಡೋದು ಮತ್ತೊಂದು ಬಂದಿರ್ತದೆ, ಪ್ರತಿ ಕ್ಷಣವೂ ಚೇಂಜ್ ಆಗ್ತಿರ್ತದೆ. ಬದಲಾವಣೆ ಆದರೂ ಕಷ್ಟ ಮನಸ್ಸಿಗೆ, ಬದಲಾವಣೆ ಆಗದೆ ಹೋದರೂ ಕಷ್ಟ. ಆದ ಕಾರಣ ಬದಲಾವಣೆ ಬದಲಾವಣೆ ರಹಿತವಾದ ಸ್ಥಿತಿ ಇದನ್ನು ನಾವು ಹ್ಯಾಂಡಲ್ ಮಾಡಬಾರ್ದು. ನಾವು ಹ್ಯಾಂಡಲ್ ಮಾಡಬೇಕಾದ್ದೇನು, ಮನಸ್ಸನ್ನು ಹ್ಯಾಂಡಲ್ ಮಾಡಬೇಕು. ಮನಸ್ಸನ್ನು ಸಿದ್ಧಪಡಿಸ್ಕೋಬೇಕು. ಯಾವ ಬದಲಾವಣೆಗಳ ಹಂತದಲ್ಲಿಯೂ ಕೂಡ ಮೇಲೆ ಕೆಳಗೆ ಆಗದಂತೆ ಮನಸ್ಸನ್ನು ತರಬೇತಿ ಗಳಿಸಿಕೊಳ್ಳಬೇಕು. ಮನಸ್ಸಿಗೆ ತರಬೇತಿ ಕೊಡೋದೇ ಇಡೀ ಜೀವನದ ಮರ್ಮ. ಮನುಷ್ಯನ ಪೂರ್ತಿ ಜೀವನದ ಮರ್ಮ ಏನು ಅಂದರೆ ಮನಸ್ಸನ್ನು ತರಬೇತಿಗೊಳಿಸ. ಅದು ಸ್ಕೌಟ್ ಇರಲಿ, ಎನ್ ಸಿ ಸಿ ಇರಲಿ, ಅದು ಎಲ್ಲ ಎಲ್ಲ ಕಡೆಗೂ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿ, ಸಾರಾಂಶವಾಗಿ ತಾತ್ಪರ್ಯವಾಗಿ ನೋಡಿ, ಇಲ್ಲಿ ಏನಿದೆ ಅಂತಂದರೆ ಮನಸ್ಸನ್ನು ತರಬೇತಿಗೊಳಿಸುವುದು. ಅಭ್ಯಾಸ ವರ್ಗ ಅಂತ ಮಾಡ್ತಾರೆ RSS ನಲ್ಲಿ, ಇವನ್ NCC ಒಳಗೆ ಕೂಡ ಇರ್ತದೆ. ನಾನು ನೋಡಿದ್ದೇನೆ, ಸ್ಕೌಟ್ನಲ್ಲೂ ಇರ್ತದೆ. ನಾನಾ ರಾಜಕೀಯ ಪಕ್ಷಗಳಲ್ಲೂ ಇರ್ತದೆ ಅಭ್ಯಾಸ ವರ್ಗ. ರುಟೀನ್ ಜೀವನಕ್ಕಿಂತ ಸ್ವಲ್ಪ ಭಿನ್ನ, ಅವರವರ ಕ್ಷೇತ್ರದಲ್ಲಿ ಹೇಗೆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾವ ಕ್ಷೇತ್ರದ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೋ ಅವರಿಗೆ ಆ ಕ್ಷೇತ್ರದಲ್ಲಿ ಹೇಗೆ ನಿರ್ವಹಿಸಬೇಕು ಎನ್ನುವ ತರಬೇತಿ. ತರಬೇತಿ ಕೈಕಾಲಿಗಲ್ಲ, ತರಬೇತಿ ಶರೀರಕ್ಕಲ್ಲ. ಯಾರಿಗಿರ್ತದೆ ತರಬೇತಿ? ಮನಸ್ಸಿಗಿರ್ತದೆ ತರಬೇತಿ. ಅಭ್ಯಾಸ ವರ್ಗ. ವೇದಾಂತಕ್ಕೆ ಮಾತ್ರ ಯಾವ ತರಬೇತಿನೂ ಇಲ್ಲ ನೋಡ್ರಿ. ಯಾವತ್ ಜೀವೇ ಸುಖಂ ಜೀವೇ. ಚಿನ್ಮಯಾನಂದರು ಏನಾದರೂ ಆರ್ಷವಿದ್ಯಾ ಕೇಂದ್ರದ ಉರ್ವಾರಿಗಳಾಗಿದ್ದರೆ ಬಹುಶಃ ಆರ್ಷವಿದ್ಯಾ ಕೇಂದ್ರ ತೆಗೆದುಹಾಕಿ ಆರ್ಷವಿದ್ಯಾ ಟ್ರೈನಿಂಗ್ ಸೆಂಟರ್ ಅಂತ ಮಾಡ್ತಿದ್ರು. ಆದರೆ ಪಾಪ ದಯಾನಂದರು ಸರಿ ಹೋಗ್ತಾರೆ ಬಿಡಿ, ಯಾಕೆ ಇಷ್ಟ ಇದು ಯಾರು ಅವ್ರು ಹಂಗಲ್ಲ, ಅದು ಯಾಕೆ ಸರಿ ಹೋಗೋಂಗಿಲ್ಲ, ನಾ ಸರಿ ಮಾಡಿರ್ತಿರ್ತೀನಿ. ಸಾಂದೀಪನಿ ಸಾಧನಾಲಯ ಸಂದೀಪನಿ ಸಾಧನಾಲಯ. ಏನು ಸಾಧನಾಲಯ ಅಂದರೆ ತರಬೇತಿ. ಅದಕ್ಕೆ ವ್ಯಾಖ್ಯಾನ ಕೂಡ ಬ್ರಹ್ಮಚಾರಿ ಟ್ರೈನಿಂಗ್ ಕೋರ್ಸ್ ನಮಗೆಲ್ಲ ಕರೆದದ್ದು, ಬ್ರಹ್ಮಚಾರಿ ಟ್ರೈನಿಂಗ್ ಕೋರ್ಸ್. ಶರೀರಕ್ಕೆ ಕೊಡುವಂಥ ಒಂದು ವ್ಯಾಯಾಮ ಅಲ್ಲ, ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಮನಸ್ಸಿನ ಮೇಲಿರ್ತದೆ. ಆ ಮನಸ್ಸು ತಿಳುವಳಿಕೆ ಸಹಿತವಾಗಿ ಸಿದ್ಧವಾಗ್ತದೆ ವಿನಃ ತಿಳುವಳಿಕೆ ಇಲ್ಲದೇ ಸಿದ್ಧ ಆಗುವುದಲ್ಲದೆ ಎಡವಟ್ಟಲು ತಂದೇ ತಂದ ತನ್ನ ಹಠನ ತನಗೆ ಸರಿಯಾಗಿ ಕನ್ವಿನ್ಸ್ ಮಾಡು ರೆಡಿ ಆಗ್ತದೆ. ಕನ್ವಿಕ್ಷನ್ ಇಲ್ಲ, ಆದ್ದರಿಂದ ವರ್ಣರತಿ ಪ್ರಮೋದ ಈ ಅನ ವಿಚಿತ್ರ ವಿಚಿತ್ರವಾದಂತಹ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತಹ ಏನು ಭೋಗಗಳಿವೆಯೋ ಈ ಭೋಗಗಳನ್ನು ವಿಚಾರವಂತನಾದಂತಹ ಅಭಿಧ್ಯಾಯನ್ ಪುರುಷ ಸಾಧಕ ಇತ್ಯರ್ಥ. ಅಭಿಧ್ಯಾಯನ್ ಪುರುಷ ವಿಚಾರವಂತನಾದ ಪುರುಷನು ಬಣ್ಣವನ್ನು ಬದಲಿಸ್ತಾ ಇರುವಂಥ ಈ ಭೋಗಗಳ ಮಧ್ಯದಲ್ಲಿ ನೂರಾರು ವರ್ಷ ಅಲ್ಲ ದೀರ್ಘಕಾಲದವರೆಗೆ ಹೇಗೆ ತಾನೇ ಬದುಕಲಿಕ್ಕೆ ಹೋಗ್ತಾನೆ, ಹಾ ಬೇಸರಾಗಿ ಹೋಗ್ತಾನೆ. ಅಂದರೆ ಅರ್ಥೇನು, ವಿಷಯ ವಸ್ತುಗಳು ಭೋಗಗಳು ಬದಲಾಗ್ತಾ ಇದ್ರೂ ಕಷ್ಟನೇ, ಪರ್ಮನೆಂಟ್ ಆಗಿದ್ದರೂ ಕಷ್ಟನೇ. ಈ ಲೋಕದಲ್ಲಿ ಇಂತಹ ದ್ರಾಕ್ಷಾರಸ ಮಾತ್ರ ಸಿಗುತ್ತದೆ ಅಂಥೇಳಿ ಆ ಲೋಕಕ್ಕೆ ನಮ್ಮನ್ನು ಕಳಿಸಿಬಿಟ್ಟು ಅದರೊಳಗೆ ವೆರೈಟೀಸೂ ಇಲ್ಲ, ಕ್ಲಾಸ್ ಒನ್, ಕ್ಲಾಸ್ ಟೂ, ಕ್ಲಾಸ್ ತ್ರೀ, ಕ್ಲಾಸ್ ಫೋರ್ ವೆರೈಟಿನೂ ಇಲ್ಲ, ಒಂದೇ ವೆರೈಟಿ, ಒಂದೇ ಟೇಸ್ಟು. ಕೃಷ್ಣನ ಮತ್ತೆ ಒಂದೇ ಟೇಸ್ಟು, ಒಂದೇ ವೆರೈಟಿ, ದೀರ್ಘಕಾಲ ಆಯುಷ್ಯ. ಯಾರು ತಾನೇ ಇರ್ಲಿಕ್ಕೆ ಇಷ್ಟಪಡ್ತಾರೋ ಹೇಳಪ್ಪ. ಹೋಗ್ರಿ, ಪ್ರತಿ ಕ್ಷಣವೂ ಒಂದೊಂದು ವೆರೈಟಿ, ದೀರ್ಘಕಾಲ ಜೀವನ. ಕೋರಮೇತ ಯಾರು ತಾನೇ ಆನಂದಿಸೋ ಸಾಧ. ನಚಿಕೇತ ಲಾಜಿಕ್ಗಳನ್ನ ಹೆಂಗೆ ಹುಡುಕ್ಯಾನ ನೋಡ್ರಿ ಅವ. ಆಫ್ಟರ್ ಆಲ್ ಬಚ್ಚ 12 ವರ್ಷ ಹುಡುಗ. ಭಾಷ್ಯ 45, ಯತಶ್ಚ ಅಜೀರ್ಯತಾಂ ವಯೋಹಾನಿಂ ಅಪ್ರಾಪ್ನುವತಾಂ ಅಮೃತಾನಾಂ ಸಕಾಶಂ ಉಪೇತ್ಯ ಉಪಗಮ್ಯ ಆತ್ಮನಃ ಉತ್ಕೃಷ್ಟಂ ಪ್ರಯೋಜನಾಂತರಂ ಪ್ರಾಪ್ತವ್ಯಂ ತೇಭ್ಯಃ ಪ್ರಜಾನನ್ ಉಪಲಭಮಾನಃ ಸ್ವಯಂ ತು ಜೀರ್ಯನ್ ಮರ್ತ್ಯಃ ಜರಾಮರಣವಾನ್ ಕ್ವದಸ್ಥಃ ಕುಹು ಪೃಥಿವೀ ಅಧಶ್ಚಾಸೌ ಅಂತರಿಕ್ಷಾದಿಲೋಕ ಅಪೇಕ್ಷೆಯ ತಸ್ಯಾಂ ತಿಷ್ಠತಿ ಇತಿ ಕ್ವದಸ್ಥ ಸನ್. ಯತಶ್ಚ ಈ ಕಾರಣದಿಂದಲೂ ಕೂಡ, ಯಾವ ಕಾರಣ, ಅಜೀರ್ಯತ. ಜೀರ್ಯತ ಅಂದರೆ ವಯೋಹಾನಿಂ, ಅಜೀರ್ಯತ ಅಂದರೆ ವಯೋಹಾನಿಂ ಅಪ್ರಾಪ್ನುವತ. ವಯಸ್ಸಿನ ಹಾನಿಯಾಗುವುದಕ್ಕೆ ಜೀರ್ಣತಾ ಅಂತ ಕರೀತಾರೆ. ವಯಸ್ಸಿನ ಹಾನಿಯಾಗುವುದಕ್ಕೆ ಜೀರ್ಣತಾ. ಇಂತಹ ಜೀರ್ಣತಾ ಯಾರಿಗೆ ಪ್ರಾಪ್ತಿ ಆಗಿಲ್ಲವೋ ಅವರಿಗೆ ಅಜೀರ್ಯತಾಂ ಅಂತ ಕರೀತಾರೆ. ಸಮಾಸ ಅಜೀರ್ಯತಾಂ. ಜೀರ್ಯತಾಂ ಯಸ್ಯ ನ ಅಥವಾ ಜೀರ್ಯತಾಂ ಯಸ್ಯ ಅಪ್ರ ಯಹ ಜೀರ್ಯತಾಂ ಯಹ ಅಪ್ರಾಪ್ನುವಂತಹ. ಯಾವನಿಗೆ ಜೀರ್ಣವಾಗುವುದು ವಯಸ್ಸು ಹಾನಿಯಾಗುವುದು ಅನ್ನುವುದು ಪ್ರಾಪ್ತವಾಗಿಲ್ಲವೋ ಅವನಿಗೇನಂತ ಕರೀತಾರೆ ಅಜೀರ್ಯತ. ಅಂದರೆ ಏನು ಅಮೃತಾನ, ಅವನು ಯಾರವನು ಅಮೃತ ಸ್ವರೂಪನು. ಸಕಾಶಂ ಉಪೇತ್ಯ ಉಪಗಮ್ಯ, ಇಂತಹ ಒಂದು ವಾಸ್ತವಿಕತೆಯನ್ನು ಸಕಾಶಂ ಇಂತಹ ಒಂದು ವಸ್ತುಸ್ಥಿತಿಯನ್ನು ವಾಸ್ತವಿಕತೆಯನ್ನು ಅವನು ಹೊಂದಿದ ನಂತರ ಸಕಾಶಂ ಉಪೇತ್ಯ ಆತ್ಮನಃ ಉತ್ಕೃಷ್ಟಂ ಪ್ರಯೋಜನಾಂತರಂ ಪ್ರಾಪ್ತವ್ಯಂ, ತನ್ನನ್ನು ತಾನು ಅತ್ಯಂತ ಸಕ್ಸಸ್ಫುಲ್ ಸ್ಟೇಟ್ನಲ್ಲಿರಬೇಕು ಅಂತಂದರೆ ಉತ್ಕೃಷ್ಟಂ ಪ್ರಯೋಜನಾಂತರಂ ತೇಭ್ಯ ಪ್ರಜಾನನ್ ಉಪಲಭಮಾನ ಸ್ವಯಂ ತು ಜೀರ್ಯನ್ ಮರ್ತ್ಯ ಜರಾಮರಣವಾನ್ ಕ್ವದಸ್ಥ ಕೂ ಪೃಥಿವಿ ಅಧಶ್ಚಾಸೌ ಅಂತರಿಕ್ಷಾದಿ ಲೋಕಾಪೇಕ್ಷೆಯ ತಸ್ಯಾಂ ತಿಷ್ಟತಿ ಇತಿ ಕ್ವದಸ್ಥ ಸನ್ನ. ಅದೇ ಕ್ವದಸ್ಥ ಅನ್ನೋ ಶಬ್ದದ ಅರ್ಥ ಹೇಳ್ತಾರೆ ನೋಡ್ರಿ, ಮೊದಲು ಸನ್ ನೋಡ್ಕೊಡೋಣ. ಕ್ವದಸ್ಥ ಕ್ವದಸ್ಥ ಅಂದರೆ ಇವನು ಯಾರು, ಇವನು ಜರಾಮರಣ ಹುಟ್ಟು ಸಾವುಗಳನ್ನು ಮುಪ್ಪುಗಳನ್ನು ಹೊಂದಿದವನು, ಜೀರ್ಯಂ ಹೊಂದಿದವನು. ಎಲ್ಲಿ ಹೊಂದಿದವನು, ಇದೆಷ್ಟು ಇವನಿಗೆ ಎಲ್ಲಿ ಪ್ರಾಪ್ತವಾಗಿದೆ? ಕ್ವದಸ್ಥ ಕ್ವದಸ್ಥ ಅಂದ್ರೇನು, ಕೂಹು ಕೂಹು ಅಧಶ್ಚಾಸೌ. ಕೂಹು ಅಂದರೆ ಪೃಥಿವಿ, ಕುಹು ಕುಹು ಊಹು ಅಲ್ಲ ಕುಹು ಕುಹು ಅಧಶ್ಚಾಸೌ. ಈ ಎಲ್ಲ ಲೋಕಗಳಲ್ಲಿಯೇ ಅತ್ಯಂತ ಕೆಳಗಿನ ಲೋಕ ಯಾವುದು? ಅಧಶ್ಚ ಅಧಶ್ಚ ಅಂದರೆ ಕೆಳಗಿನ. ಯಾವುದಕ್ಕೆ ಕೆಳಗಿನ? ಎಲ್ಲ ಲೋಕಗಳಿಗಿಂತ ಕೆಳಗಿನ ಲೋಕ ಯಾವುದು? ಅದನ್ನು ಕುಹು ಪೃಥಿವಿ. ಅಲ್ಲಿ ವಾಸಿಸಿದವನು ಏನರ್ಥ ಆಯಿತು? ಲೋಕಗಳಲ್ಲಿಯೇ ಅತ್ಯಂತ ಕೆಳಗಿನ ಲೋಕವಾಗಿರುವ ಭೂಮಿಯಲ್ಲಿ ವಾಸಿಸಿದವನು ಯಾರೋ ಅವನನ್ನು ಕ್ವದಸ್ಥ ಅಂತ ಕರೀತಾರೆ. ಒಂದು ಶಬ್ದಕ್ಕೆ ಇಷ್ಟು ವ್ಯಾಖ್ಯಾನ ಕೊಡಬೇಕಾಗ್ತದೆ. ತಸ್ಯಾಂ ತಿಷ್ಠತಿ, ಅಂಥ ಭೂಮಿಯಲ್ಲಿ ಅವನಿದ್ದಾನೆ. ಕ್ವದಸ್ಥ ಸನ್, ಅಲ್ಲಿಗೆ ಮುಗಿದು ವ್ಯಾಖ್ಯಾನ. ಕ್ವದಸ್ಥ ಸನ್, ಅವನು ಹೇಗಿದ್ದಾನೆ? ಜರಾಮರಣವಾನ್ ಸನ್, ಆ ಮುಪ್ಪು ಸಾವುಗಳಿಂದ ಕೂಡಿದವನಾಗಿ ಏನು ಅನಿಸಿಕೊಂಡಿದ್ದಾನೆ? ಮರ್ತ್ಯ. ಮತ್ತೇನು ಅವನ ವಿಶೇಷತ? ಜೀರ್ಯನ್, ಸ್ವಯಂ ತು ಜೀರ್ಯನ್, ತನ್ನಂತಾನು ಪ್ರತಿ ಕ್ಷಣವೂ ಕೂಡ ಜೀರ್ಣವಾಗಿಸ್ಕೋತಾ ಇರ್ತಾನೆ. ಇಂಥವನು ಅರ್ಥ ಆಯ್ತಲ್ಲೋ, ಇಂಥವನು ನಿನ್ನ ಈ ಭೋಗಗಳನ್ನು ಹೊಂದುವುದರಿಂದ ಏನು ತಾನೇ ಪ್ರಯೋಜನ? ಏನು ತಾನೇ ಪ್ರಯೋಜನ? ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವದಸ್ಥ ಪ್ರಜಾನನ್. ಏನು ತಾನೇ, ಏನು ಮಾಡಬೇಕು ತಗೊಂಡದನು? ಮತ್ತೆ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಕಥಮೇವಂ ಅವಿವೇಕಭಿಃ ಪ್ರಾರ್ಥನೀಯಂ ಪುತ್ರವಿತ್ತಾದಿ ಅಸ್ಥಿರಂ ವೃಣೀತೇ ಕ್ವ ತತ್ ಆಸ್ಥ ಬೇರೆ ಅರ್ಥ, ಬೇರೆ ಅರ್ಥ ಕೊಡ್ತಾರೆ. ಈಗ ಕ್ವದಸ್ಥ ಅನ್ನೋದಕ್ಕೆ ಬೇರೆ ಅರ್ಥ ಕೊಡ್ತಾರೆ. ಕ್ವ ತದ್ ಆಸ್ಥ ಇತಿವಾ ಪಾಠಾಂತರಂ. ಅದು ಶಬ್ದ ಈ ರೀತಿ ವಿಂಗಡಿಸ್ಕೊಳ್ರಿ, ಯಾವ ರೀತಿ ಅಂದರೆ ಕ್ವ ತದ್ ಆಸ್ಥ. ಕ್ವ ಯಾರು ತಾನೇ, ತದ್ ಆಸ್ಥ ಪುತ್ರ ವಿತ್ತಾದಿ ಅಸ್ಥಿರಂ ವೃಣೀತಿ. ಪುತ್ರಾದಿಗಳಲ್ಲಿ ಧನಕನಕಾದಿಗಳಲ್ಲಿ ಅಸ್ಥಿರವಾದವುಗಳಲ್ಲಿ ಆಸ್ಥ ಅದನ್ನೇ ಅವಲಂಬಿಸಿ ಅದನ್ನೇ ಆಶ್ರಯಿಸಿಕೊಂಡು ಇದ್ದವನು ಯಾರವನು? ಅವಿವೇಕಿ ಅವಿವೇಕಿ ಬಿಹಿ. ಅವಿವೇಕಿಗಳಾದವರು ಇವುಗಳನ್ನು ಪ್ರಾರ್ಥಿಸಿಕೊಂಡು ಇವುಗಳನ್ನು ಪಡ್ಕೊಂಡು ಪ್ರಾರ್ಥನೀಯಂ ಪುತ್ರವಿತ್ತಾದಿ ಅಸ್ಥಿರಂ ವೃಣೀತಿ, ಹಾಂ ಇವುಗಳನ್ನು ಹೊಂದಿಕೊಂಡು ಇರ್ತಾರಲ್ವೋ ಅವರಿಗೆ ನಾವೇನು ಕರೆಯೋಣ? ಕ್ವದಸ್ಥ. ಮೇಲೆ ಒಂದು ಕ್ವದಸ್ಥ ಅನ್ನೋ ಅರ್ಥ ಕೊಟ್ಟಾರೆ, ಕೆಳಗೆ ಒಂದು ಕ್ವದಸ್ಥ ಅನ್ನೋ ಅರ್ಥ ಕೊಟ್ಟಾರೆ. ಎರಡೂ ಅರ್ಥದಿಂದಲೂ ಕೂಡ ಏನು ಸಿದ್ಧ ಆಗ್ತದೆ? ಅಸ್ಮಿನ್ ಪಕ್ಷೇಚ ಏವಂ ಅಕ್ಷರ ಯೋಜನಾ ತೇಷು ಪುತ್ರಾದಿಷು ಅಸ್ಥ. ಆ ಇದನ್ನು ಅ ಇದೆಯಾ? ಆಸ್ಥ ಆಸ್ಥಿತಿ ತಾತ್ಪರ್ಯೇಣ ವರ್ತನಂ ಯಸ್ಯ ಸ ತದಾಸ್ಥಃ. ಅದೇ ಆ ಕ್ವ ತದಾಸ್ಥ ಅನ್ನೋ ಶಬ್ದವನ್ನು ಹೇಗೆ ಅಕ್ಷರ ಜೋಡಿಸ್ಕೋಬೇಕು ಅಂತ ಹೇಳ್ತಾರೆ. ಏವಂ ಅಕ್ಷರ ಯೋಜನಾ, ಈ ಪ್ರಕಾರ ಅಕ್ಷರ ಜೋಡಿಸ್ಕೋಬೇಕು. ಯಾವ ಪ್ರಕಾರ? ತೇಷು ಪುತ್ರಾದಿಷು ಆಸ್ಥ ಆಸ್ಥಿತಿ ತಾತ್ಪರ್ಯೇಣ ವರ್ತನಂ ಯಸ್ಯ. ಪುತ್ರಮಿತ್ರಾದಿಗಳಲ್ಲಿ ಯಾವನಿಗೆ ಅತ್ಯಂತ ಮೋಹದಿಂದ ಇರುವಂತಹದ್ದಾಗಿದೆಯೋ, ಪುತ್ರಾದಿಗಳಲ್ಲಿ ಯಾವನಿಗೆ ಅತ್ಯಂತ ಮೋಹದಿಂದ, ಮೋಹ ಅನ್ನೋ ಶಬ್ದ ಅಧ್ಯಯನ ಮಾಡಿಕೊಳ್ರಿ, ಅಲ್ಲಿ ಇರೋದು ಅಂತ, ಪುತ್ರನಲ್ಲೇ ಇರೋದು ಅಂದರೆ ಪುತ್ರನಲ್ಲಿ ಮೋಹಿತರಾಗುವುದು ಅಂತ ಅರ್ಥ. ಅಲ್ಲ, ಮೋಹ ಅನ್ನೋ ಶಬ್ದವನ್ನು ಅಧ್ಯಯನ ಮಾಡಿಕೊಳ್ರಿ. ಅವನೇನಾಗಿದ್ದಾನೆ? ಆ ಪುತ್ರ ಮಿತ್ರಾದಿಗಳಲ್ಲಿ ಆಸ್ಥಿತಿ. ಏನು ಆಸ್ಥಿತಿ ಅಂದರೆ ತಾತ್ಪರ್ಯೇನ ವರ್ತನಂ, ತನ್ನ ಅಸ್ತಿತ್ವದ ತಾತ್ಪರ್ಯವೇ ಮಗ, ತನ್ನ ಅಸ್ತಿತ್ವದ ತಾತ್ಪರ್ಯವೇ ಮಿತ್ರ. ಆ ಮಟ್ಟದಲ್ಲಿ ಸಮಥಿಂಗ್ ರಾಂಗ್ ಇದೆ ನಿಮ್ದು. ನಿನ್ನೆ ಹೇಳಬೇಕು ಮಾಡಿದ್ದೆ, ನೋಡೋಣ ಆಮೇಲೆ ನೋಡೋಣ. ತಾತ್ಪರ್ಯೇಣ ಅವನು ವರ್ತನಂ, ಅದೇ ತನ್ನ ತಾತ್ಪರ್ಯ. ತಾತ್ಪರ್ಯ ಅಂದ್ರೇನು? ಅದನ್ನ ಅದರಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಾಣೋದು. ವರ್ತನಂ ಯಸ್ಯ ಸ ತದಾಸ್ಥಃ ತತಃ ಅಧಿಕತರಂ ಪುರುಷಾರ್ಥಂ ದುಷ್ಪ್ರಾಪಮಪಿ ಪ್ರಾಪಯಿಷುಃ ಕ್ವ ತದಾಸ್ಥಃ ಭವೇತ್. ಈಗ ಒಂದು ತುಲನೆಯನ್ನು ಕೊಟ್ಟಿದ್ದಾರೆ. ಒಂದು ಯಾವುದರಲ್ಲಿಯೋ ನಾನು ತಾತ್ಪರ್ಯ ಇಟ್ಕೊಂಡಿರ್ತೇನೆ, ನನ್ನ ಜೀವನದ ತಾತ್ಪರ್ಯವನ್ನು ಒಂದು ಯಾವುದರ ಮಿತ್ರನಲ್ಲಿಯೋ ನಾನು ಇಟ್ಕೊಂಡಿರ್ತೇನೆ. ಈಗ ನಾನು ಇಟ್ಟುಕೊಂಡಿರುವ ತಾತ್ಪರ್ಯವು ಬದಲಾಗುವಂತಹದ್ದು ಆಗಿದ್ದರೆ ನಾನು ತದಸ್ಥ ಅಲ್ಲ, ನಾನು ತದಸ್ಥ ಅಲ್ಲ. ನಾನು ಏನಾಗ್ತೀನಿ, ಅನ್ಯಸ್ಥ ಆಗ್ತೀನಿ. ಆವಾಗ ನನಗೆ ಅಟ್ಯಾಚ್ಮೆಂಟೇ ಇರೋದು. ತಾತ್ಪರ್ಯ ನಾನು ನನ್ನ ತಾತ್ಪರ್ಯವನ್ನು ಅವನಲ್ಲಿ ಯಾಕೆ ಕಾಣ್ತೇನೆ, ಆ ಮಿತ್ರನಲ್ಲಿ ಆ ಶತ್ರುವಿನಲ್ಲಿ ನನ್ನ ತಾತ್ಪರ್ಯವನ್ನು ಆ ವಸ್ತುವಿನಲ್ಲಿ ವಿಷಯದಲ್ಲಿ ಯಾಕೆ ಕಾಣ್ತೇನೆ ಅಂತಂದರೆ, ಅದನ್ನು ಬಿಟ್ಟು ಆಚೆ ಈಚೆಗೆ ನಾನು ಎಲ್ಲೂ ಹೋಗೋದೇ ಇಲ್ಲ, ನಾ ಅನ್ಯಸ್ಥನಾಗೋದೇ ಇಲ್ಲ. ಅದರಿಂದ ಅವನಿಗೆ ತದಸ್ಥ ಅಂತ ಕರೀತಾರೆ. ತದಾಸ್ಥ ಭವೇತ್ ತತಃ ಅಧಿಕತರಂ ಪುರುಷಾರ್ಥಂ ದುಷ್ಪ್ರಾಪಮಪಿ. ಅದಕ್ಕಿಂತ ಹೆಚ್ಚಿನ ಪುರುಷಾರ್ಥವನ್ನು ಹೊಂದದೇ ಇರುವಂತಹ ಲಕ್ಷಣವಾಗಿದ್ದರೆ ಕ್ವಾ ತದಾಸ್ಥ ಭವೇತ್, ಅವನು ತದಾಸ್ಥ ಹೇಗೆ ತಾನೇ ಆಗ್ಲಿಕ್ಕೆ ಸಾಧ್ಯ? ಒಂದು ವಿಷಯಕ್ಕಿಂತ ಇನ್ನೊಂದು ಹೆಚ್ಚಿನ ವಿಷಯದಲ್ಲಿ ನನಗೆ ಪುರುಷಾರ್ಥ ಅನ್ನುವಂಥದ್ದು ಕಂಡು ಬಂದಿದ್ದಾದರೆ ನಾನು ಇದನ್ನು ಬಿಡ್ತೇನೆ, ಅದ್ರ ಕಡೆಗೆ ಹೋಗ್ತೀನಿ, ಆವಾಗ ನಾನು ತದಾಸ್ಥ ಆಗೋ ಸಾಧ್ಯತೆ ಇಲ್ಲ, ಅನ್ಯಸ್ಥ ಆಗಿಬಿಡ್ತೀನಿ. ತದಾಸ್ಥ ಅಂತ ಯಾವಾಗ ಆಗ್ತೀನಿ ನಾನು? ಅದನ್ನು ಬಿಟ್ಟು ಬೇರೆ ಅಧಿಕತರಂ ಪುರುಷಾರ್ಥ ದುಷ್ಪ್ರಾಪ, ಆವಾಗ ತದಾಸ್ಥನಾಗ್ತೀನಿ. ಅದನ್ನು ಹೇಳ್ತಾರೆ, ನ ಕಶ್ಚಿತ್ ತದ್ ಅಸಾರಜ್ಞ ತದರ್ಥಿ ಸ್ಯಾತ್. ಏನಾಗ್ತದೆ ಆವಾಗ? ನ ಕಶ್ಚಿತ್ ತದ್ ಅಸಾರಜ್ಞ ತದ್ ಅಸಾರಜ್ಞ ತದರ್ಥಿ ಸ್ಯಾತ್. ಅದರೊಳಗೆ ನನಗೆ ಇನ್ನೊಂದು ಏನನ್ನೂ ಕಾಣದೇ ಇದ್ದಾಗ, ಮತ್ತೊಂದು ಯಾವ ರುಚಿಯನ್ನು ಕಾಣದೇ ಇದ್ದಾಗ, ಅದನ್ನೇ ನಾನು ನಂಬಿಕೊಂಡಾಗ, ಅದರಲ್ಲಿಯೇ ನನಗೆ ತಾತ್ಪರ್ಯವು ಇರುವಾಗ ನಾನು ಅದನ್ನೇ ಹುಡುಕಿಕೊಂಡಿದ್ದೆ. ತದ ಅರ್ಥಿ ಸ್ಯಾತ್, ಅರ್ಥಿ ಅಂದರೆ ಹುಡುಕೋರು, ಅದನ್ನೇ ಹುಡುಕೊಂಡು ಹೋಗ್ತೀನಿ. ಇತ್ಯರ್ಥ ಸರ್ವಹಾಹಿ ಉಪರ್ಯುಹು ಉಪರ್ಯೇವ ಬಭೂಷತಿ ಲೋಕಃ ತಸ್ಮಾತ್ ನ ಪುತ್ರವಿತ್ತಾದಿ ಲೋಭೇಹಿ ಪ್ರಲೋಭ್ಯಃ ಅಹಂ ಕಿಂಚ ಅಪ್ಸರಃ ಪ್ರಮುಖಾನ್ ವರ್ಣರತಿ ಪ್ರಮೋದಾನ್ ಅನವಸ್ಥಿತ ರೂಪತಯ ಅಭಿಧ್ಯಾಯನ್ ನಿರೂಪಯನ್ ಯಥಾವತ್ ಅತಿದೀರ್ಘೇ ಜೀವಿತಿ ಕಹ ವಿವೇಕೇ ರಮೇತ. ಒಂದೊಂದು ಆನಂದವನ್ನು ಒಂದೊಂದು ಆನಂದಕ್ಕೆ ಕಂಪೇರ್ ಮಾಡ್ತಾ ಉಪರಿ ಉಪರ್ಯೇವ ಶಬ್ದ ನೋಡ್ಕೊಡ್ರಿ. ಉಪರಿ ಉಪರ್ಯೇವ ಸರ್ವಹಾಹಿ ಉಪರಿ, ಒಂದರ ಮೇಲೆ ಒಂದು ಉಪರ್ಯೇವ ಬಭೂಷತಿ ಲೋಕ, ಲೋಕ ಜನ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಆನಂದವನ್ನು ಭ್ರಮಿಸಿಕೊಂಡು ಹೋಗ್ತಾ ಇರ್ತದೆ. ಬಭೂಷತಿ ಬಭೂಷತಿ ಬಭೂಷತಿ ಅಂತಂದರೆ ಭಾವಿಸಿಕೊಂಡು ಹೋಗ್ತಾ ಇರ್ತದೆ. ತಸ್ಮಾತ್ ಆದ್ದರಿಂದಾಗಿ ನ ಪುತ್ರ ಮಿತ್ಯಾದಿ ಲೋಭೈ ಪ್ರಲೋಭ್ಯ ಅಹಂ, ನಾನು ಪುತ್ರ ಮಿತ್ರಾದಿಗಳ ಲೋಭದಿಂದ ಪ್ರಲೋಭನೆಗೊಳ್ಳುವ ಸಾಧ್ಯತೆ ಇಲ್ಲ. ಜನರಲ್ಲಿ ಲೋಕ ಆ ಥರ ಮಾಡ್ತದೆ, ಸಾಮಾನ್ಯ ಜನರು ಹಾಗೆ ನಡ್ಕೋತಾರೆ, ನಾನು ಅಂಥ ಸಾಮಾನ್ಯ ಜನರಲ್ಲಿ ಒಬ್ಬನಲ್ಲ. ಯಾವ ಥರ? ಕಿಂಚ ಇಷ್ಟೇ ಅಲ್ಲ, ಅಪ್ಸರಃ ಪ್ರಮುಖಾನ್, ನೀನು ಕೊಡುವಂತಹ ಸ್ತ್ರೀಯರು ಅಪ್ಸರರು ಪರಿಚಾರಿಕೆಯರು ಯಾರಿವರೆಲ್ಲ? ವರ್ಣರತಿ ಪ್ರಮೋದಾಂ, ಇವರೆಲ್ಲ ಬಣ್ಣ ಬದಲಿಸ್ಕೋತ ಅಡ್ಡಾಡೋರು. ಇವರ ಭೋಗಗಳು ಕೂಡ ಬಣ್ಣ ಬದಲಾಗ್ತವೆ, ಇವು ಭೋಗಗಳ ಗುಣಗಳು ಕೂಡ ಬದಲಾಗ್ತಾ ಹೋಗ್ತವೆ. ಅನವಸ್ಥಿತ ರೂಪತಯ್ಯ, ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಅವು ಇರೋದಿಲ್ಲ. ಅಭಿಧ್ಯಾಯನ್ ನಿರೂಪಯನ್, ಯಾವ ಒಬ್ಬ ವಿವೇಕಿಯಾದ ವ್ಯಕ್ತಿಗೆ ಇವೆಲ್ಲವೂ ಅಭಿಧ್ಯಾಯನ್, ಎಲ್ಲ ಸ್ಪಷ್ಟ ನಿರೂಪಯನ್, ಎಲ್ಲ ಸ್ಪಷ್ಟವಾಗಿ ಹೋಗಿದೆಯೋ. ಯಥಾವತ್ ಅತಿ ದೀರ್ಘೇ ಜೀವಿತೆ ಕಹಾ ವಿವೇಕೇ ರಮೇತ, ಅಂಥವನಿಗೆ ದೀರ್ಘಕಾಲದ ಆಯುಷ್ಯವನ್ನು ಕೊಟ್ಟರೆ ಹೇಗೆ ತಾನೇ ಅವನು ಆನಂದಿಸಲಿಕ್ಕೆ ಸಾಧ್ಯ? 5 ನಿಮಿಷ ಆನಂದಿಸಲಿಕ್ಕಾಗುವುದಿಲ್ಲ, ಇನ್ನು ದೀರ್ಘಕಾಲ ಅವನು ಏನು ಆನಂದಿಸ್ತಾನೆ? 5 ನಿಮಿಷ ನೀ ಕೊಟ್ಟ ಆನಂದಗಳನ್ನು ಆನಂದಿಸ್ಲಿಕ್ಕಾಗುವುದಿಲ್ಲ, ದೀರ್ಘಕಾಲ ನನಗೆ ಆಯುಷ್ಯ ಕೊಟ್ಟು ನಾನು ಏನು ಮಾಡ್ತೇನೆ ತಗೊಂಡು? ನನಗಿಂತಹ ಪ್ರಲೋಭನೆಗೆ ಒಳಗಾಗುವ ವ್ಯಕ್ತಿ ನಾನಲ್ಲ, ನನಗಿಂತ ಪ್ರಲೋಭನೆಗಳನ್ನು ನೀನು ತೋರಿಸಬೇಡ. ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯ ಯತ್ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್ ಯೋಯಂ ವರಃ ಗೂಢಮನು ಪ್ರವಿಷ್ಟಃ ನಾನ್ಯಂ ತಸ್ಮಾತ್ ನಚಿಕೇತಾ ವೃಣೀತಿ ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯಃ ಯತಾ ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್ ಯೋಯಂ ವರೋ ಗೂಢಮನು ಪ್ರವಿಷ್ಟಃ ನಾನ್ಯಂ ತಸ್ಮಾನ್ ನಚಿಕೇತಾ ವೃಣೀತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ.